ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ರೈತ ಬಾಂಧವರೇ, ಮುಂಗಾರು ಹಂಗಾಮಿನಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವ ಈ ಕುರಿತು ಇದೀಗ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾ ಪರಶುರಾಮ್ ಚಂದ್ರವಂಶಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಮುಂಗಾರು ಹಂಗಾಮಿನಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ನಮ್ಮ ರೈತ ಬಂದರೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ತಮಗೂ ಹಾಗೂ ಸಮಸ್ತ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಸರ್, ಇನ್ನೇನು ಮುಂಗಾರು ಪ್ರಾರಂಭ ಆಯಿತು, ಸಾಕಷ್ಟು ಜನ ರೈತರು ಬೇಸಾಯ ಕ್ರಮಗಳು ಅನುಸರಿಸ್ತಾರೆ, ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಮಣ್ಣಿನ ಪರೀಕ್ಷೆ, ನೀರಾವರಿ ಇರತಕ್ಕಂಥ ನೀರಿನ ಪರೀಕ್ಷೆ ಇವೆಲ್ಲ ಮಾಡಿಸ್ಬೇಕಾಗತ್ತೆ. ಎಷ್ಟು ವರ್ಷಗಳಿಗೊಮ್ಮೆ ಮಾಡಿಸ್ಬೇಕು, ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ, ಇದರ ಮಹತ್ವ ಏನಂತ ಹೇಳ್ತೀರಾ ಸರ್? ಮುಂಗಾರು ಹಂಗಾಮಿನಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಆಧಾರದ ಮೇಲೇ ನಮ್ಮ ರೈತರು ಉತ್ತಮವಾದಂಥ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ. ಈ ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ನಮ್ಮ ರೈತ ಬಾಂಧವರು ತಮ್ಮ ಬೆಳೆಯ ಪರಿವರ್ತನೆಯನ್ನಾಗಲಿ ಹಾಗೂ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳ ಉಪಯೋಗ, ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಯಾವ ಭೂಮಿಯಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಆಧಾರವನ್ನು ಕಂಡುಕೊಂಡು ತಮ್ಮ ಜಮೀನಿಗೆ ಈ ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಲಿಕ್ಕೆ ಬಹಳಷ್ಟು ಈ ಮಣ್ಣು ಪರೀಕ್ಷೆ ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಅದಲ್ಲದೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಬೇಸಾಯದ ಕ್ರಮಗಳನ್ನು ಅನುಸರಿಸುವುದರಿಂದ ಬೇಸಾಯದ ಖರ್ಚು ಸಹ ನಮ್ಮ ರೈತ ಬಾಂಧವರಿಗೆ ಕಡಿಮೆ ಆಗುತ್ತದೆ. ಆದ್ದರಿಂದ ಮುಂಗಾರು ಹಂಗಾಮು ಪ್ರಾರಂಭಕ್ಕಿಂತ ಮುಂಚಿತವಾಗಿಯೇ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೇ ಬೆಳೆಯನ್ನು ಬೆಳೆಯೋದಾಗಲಿ, ಅದಲ್ಲದೆ ಭೂಮಿಗೆ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದಾಗಲಿ ನಮ್ಮ ರೈತ ಬಾಂಧವರು ಈ ಕ್ರಮಗಳನ್ನು ಕೈಗೊಂಡ್ರೆ ಅವರು ಉತ್ತಮವಾದಂತಹ ಒಂದು ಬೆಳೆಯನ್ನ ನಿರೀಕ್ಷಣೆ ಮಾಡಬಹುದಾಗಿದೆ. ಈ ಮುಂಗಾರು ಹಂಗಾಮಿನಲ್ಲಿ ಚೆನ್ನಾಗಿ ಇಳುವರಿ ತಗೋಬೇಕು, ಒಳ್ಳೆ ಬೆಳೆ ತಗೋಬೇಕಂದ್ರೆ ನಮ್ಮ ರೈತ ಬಾಂಧವರು ಮಣ್ಣಿನ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ? ಉತ್ತಮವಾದಂತಹ ಒಂದು ಪ್ರಶ್ನೆಯನ್ನ ನೀವು ಕೇಳಿದಿರಿ. ನಾವು ನಮ್ಮ ಒಂದು ಬೇಸಾಯದಲ್ಲಿ ವಿವಿಧವಾದಂತಹ ನಾವು ಮಣ್ಣಿನ ಮಾದರಿ ಅಥವಾ ಮಣ್ಣಿನ ಗುಣಧರ್ಮಗಳನ್ನು ಕಾಣ್ತೀವಿ, ಅಲ್ಲದೆ ವಿವಿಧ ಪ್ರಕಾರದ ಜಮೀನುಗಳನ್ನು ನಾವು ಕಾಣ್ತೀವಿ. ಉದಾಹರಣೆಯಾಗಿ ನಿಮ್ಗೆ ಹೇಳಬೇಕು ಅಂದ್ರೆ ಕಪ್ಪು ಜಮೀನುಗಳು, ಕೆಂಪು ಜಮೀನುಗಳು, ಸವಳು ಜಮೀನುಗಳು, ಕ್ಷಾರೀಯ ಜಮೀನುಗಳು. ಸವಳು ಮತ್ತು ಕ್ಷಾರೀಯ ಅಂದ್ರೆ ನಾವು ಜೌಗು ಅಂತ ಹೇಳ್ತೀವಿ, ಜೌಗು ಪ್ರದೇಶ. ಹೀಗೆ ವಿವಿಧವಾದಂತಹ ಪ್ರಕಾರದ ಜಮೀನುಗಳನ್ನ ನಾವು ಕಾಣ್ತೀವಿ. ಈ ಮುಂಗಾರು ಹಂಗಾಮಿನಲ್ಲಿ ನಮ್ಮ ರೈತ ಬಾಂಧವರು ಆಯಾ ತಮ್ಮ ಜಮೀನಿನ ಒಂದು ಗುಣಧರ್ಮಗಳಿಗೆ ತಕ್ಕಂತೆ ಅಥವಾ ತಮ್ಮ ಜಮೀನಿನ ಪ್ರಕಾರಗಳ ತಕ್ಕಂತೆ ಅವರು ಈ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ನಿಮಗೆ ಉದಾಹರಣೆಯಾಗಿ ಹೇಳಬೇಕು ಅಂದರೆ ಹೆಚ್ಚಾಗಿ ಕೆಂಪು ಮಣ್ಣುಗಳನ್ನು ಹೊಂದಿರುವಂತಹ ಜಮೀನುಗಳು ಅವು ಆಮ್ಲೀಯವಾಗಿರ್ತವೆ, ಅಂದರೆ ಆ ಭೂಮಿಯ ರಸಸಾರ 7 ಕಡಿಮೆ ಇರ್ತದೆ. ಅದಕ್ಕೆ ನಾವು ಆಮ್ಲೀಯ ಮಣ್ಣುಗಳು ಅಥವಾ ಇಂಗ್ಲಿಷ್ನಲ್ಲಿ ಎಸಿಡ್ ಸಾಯಿಲ್ಸ್ ಅಂತ ಹೇಳ್ತೀವಿ. ಅವುಗಳ ಜಮೀನಿನ ನಿರ್ವಹಣೆಯನ್ನು ಮಾಡುವುದು ತುಂಬಾ ಮುಖ್ಯ. ಅದಲ್ಲದೆ ಕೆಲವೊಂದು ಜಮೀನುಗಳು ಕಪ್ಪು ಜಮೀನುಗಳಾಗಿರ್ತವೆ, ಅವುಗಳನ್ನು ನಾವು ಎರೆಭೂಮಿಗಳು ಅಥವಾ ಸೌಳು ಭೂಮಿಗಳು ಅಂತ ನಾವು ಅವುಗಳನ್ನು ಹೇಳ್ತೀವಿ. ಇನ್ನು ಕೆಲವೊಂದು ಭೂಮಿಗಳಲ್ಲಿ ಈ ಉಪ್ಪಿನಂಶ ಹೆಚ್ಚಾಗಿರುವುದರಿಂದ ನಾವು ಆ ಭೂಮಿಗಳನ್ನು ಸೌಳು ಭೂಮಿಗಳು ಹಾಗೂ ಕ್ಷಾರೀಯ ಜಮೀನುಗಳು ಅಂತಲೂ ಕರಿತೀವಿ. ಅದರಲ್ಲಿ ಸೌಳಿನ ಪ್ರಮಾಣವೂ ಇರ್ತದೆ ಮತ್ತು ಸೋಡಿಯಂ ಅಂಶವೂ ಜಾಸ್ತಿ ಇರೋದರಿಂದ ನಮ್ಮ ರೈತ ಬಾಂಧವರಿಗೆ ತುಂಬ ಏನು ಬೇಸಾಯದ ಕ್ರಮಗಳನ್ನು ಅನುಸರಿಸಲಿಕ್ಕೆ ಭಾಳಷ್ಟು ಒಂದು ಏನು ಖರ್ಚಾಗುತ್ತೆ ಅಥವಾ ಮತ್ತು ಕಠಿಣನೂ ಆಗುತ್ತೆ. ಅಂಥ ಜಮೀನುಗಳನ್ನು ನಾವು ಕಾಣ್ತೀವಿ. ಇವುಗಳನ್ನು ನಾವು ತುಂಬ ಸುಲಭವಾಗಿ ಈ ಮುಂಗಾರು ಹಂಗಾಮಿನಲ್ಲಿ ನಾವು ಸುಧಾರಣೆಯನ್ನು ಮಾಡ್ಕೋಬಹುದು. ಯಾವ ರೀತಿ ಅಂತಂದರೆ, ಈಗ ಮೊಟ್ಟ ಮೊದಲನೆಯದಾಗಿ ಆಮ್ಲೀಯ ಮಣ್ಣುಗಳಾಗಿದ್ದಲ್ಲಿ ನಮ್ಮ ರೈತ ಬಾಂಧವರು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸುಣ್ಣವನ್ನು ಹಾಕೋದ್ರಿಂದ ಆ ಮಣ್ಣಿನ ರಸಸಾರ ಕಡಿಮೆ ಇರತಕ್ಕಂಥ ಮಣ್ಣಿನ ರಸಸಾರ ಅದು 7 ಬರ್ತದೆ. ಎರಡನೇದಾಗಿ ಹೆಚ್ಚು ಕಪ್ಪು ಜಮೀನುಗಳನ್ನು ಹೊಂದಿರತಕ್ಕಂಥ ಎರೆ ಭೂಮಿಗಳಿಗೆ ಅಥವಾ ಸೌಳು ಭೂಮಿಗಳಿಗೆ ನಮ್ಮ ರೈತ ಬಾಂಧವರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಜಿಪ್ಸಮ್ ಅನ್ನ ಹಾಕ್ಬೇಕು. ಜಿಪ್ಸಮ್ ಅನ್ನು ಹಾಕುವುದರಿಂದ ಈ ನಾವು ಸೌಳು ಅಥವಾ ಎರೆಭೂಮಿಗಳು ಅಂತ ಏನ್ ಹೇಳ್ತೀವಿ, ಅಲ್ಕಲೈನ್ ಸಾಯಿಲ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅವುಗಳ ಒಂದು ಪಿ ಎಚ್ ರಸಸಾರ 8 ಮೇಲೆ ಇರ್ತದೆ. ಸೊ ಭೂಮಿಯಲ್ಲಿ ನಮ್ಮ 16 ಪೋಷಕಾಂಶಗಳು, ಬೆಳೆಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಅವು ಯೋಗ್ಯ ಪ್ರಮಾಣದಲ್ಲಿ ದೊರಿಬೇಕು ಅಂತಂದ್ರೆ ನಮ್ಮ ಭೂಮಿಯ ರಸಸಾರ 7 ಇರಬೇಕು. ಸೊ ಈ ಜಿಪ್ಸಮ್ ಹಾಕೋದ್ರಿಂದನೂ ಸಹ ಮಣ್ಣಿನ ರಸಸಾರ ಕಡಿಮೆ ಆಗಿ ಅಲ್ಲಿ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಆಗುತ್ತೆ. ಇದರೊಟ್ಟಿಗೆ ಕೆಲವೊಂದು ನಾವು ಈ ಜೌಗು ಭೂಮಿಗಳಂತ ಏನು ಹೇಳ್ತೀವಿ ಅವುಗಳಲ್ಲಿ ಈ ಉಪ್ಪಿನ ಅಂಶ ಹಾಗೂ ಸೋಡಿಯಂದ ಅಂಶ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅಲ್ಲಿಯ ಮಣ್ಣಿನ ರಚನೆ ಹಾಳಾಗಿರೋದ್ರಿಂದ, ಅಲ್ಲದೆ ಅಲ್ಲಿ ಅಂತಹ ಜಮೀನುಗಳಲ್ಲಿ ನೀರು ಸರಾಗವಾಗಿ ಇಂಗಿ ಹೋಗೋದಿಲ್ಲ, ಆ ಜಮೀನುಗಳೆಲ್ಲ ನೀರಿನಿಂದ ತುಂಬಿಕೊಂಡಿರ್ತದೆ. ಅಂತಹ ಪ್ರದೇಶಗಳಲ್ಲಿ ನಮ್ಮ ರೈತ ಬಾಂಧವರು ಏನ್ ಮಾಡಬೇಕು ಅಂದ್ರೆ ಸೀಪೇಜ್ ಅನ್ನ ಅಂದ್ರೆ ಬಸಿ ಕಾಲುವೆಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಮುಂಗಾರು ಹಂಗಾಮಿನಲ್ಲಿ ನೀರು ಸರಾಗವಾಗಿ ಬಸದು ಹೊರಗೆ ಹೋಗುವುದರಿಂದ ಅಲ್ಲಿರ್ತಕ್ಕಂತ ಅಲ್ಲಿ ಕ್ರೋಢೀಕರಿಸಿದತ್ತ ಅಥವಾ ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಉಪ್ಪಿನ ಅಂಶ ಅದು ನೀರಿನ ಜೊತೆ ಹೊರಗೆ ಹಾಕಲ್ಪಡುತ್ತೆ, ಆಗ ಅಲ್ಲಿಯ ಭೂಮಿಯ ರಚನೆ ಉತ್ತಮವಾಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಕ್ರಮಗಳನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಭೂಮಿಯ ರಸಸಾರ ಹಾಗೂ ಭೂಮಿಯ ಲವಣಾಂಶವನ್ನು ತಿಳಿದುಕೊಂಡು ಯಾವ ಮಟ್ಟದಲ್ಲಿದೆ ಅಂತ ತಿಳಿದುಕೊಂಡು ಆ ಭೂಮಿಗೆ ಆ ರಸಸಾರದ ಆಧಾರದ ಮೇಲೆ ನಾವು ಸುಣ್ಣ ಹಾಗೂ ಜಿಪ್ಸಮ್ಗಳನ್ನು ಬಳಕೆ ಮಾಡೋದ್ರಿಂದ ನಮ್ಮ ರೈತ ಬಾಂಧವರು ಉತ್ತಮವಾದಂತಹ ಬೆಳೆಯನ್ನು ಈ ಮುಂಗಾರು ಹಂಗಾಮಿನಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಅವರು ಬೆಳೆಯನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾವುದೇ ಒಂದು ಬೇಸಾಯದ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ಅವರು ಜಮೀನಿನ ಮಣ್ಣು ಪರೀಕ್ಷೆಯನ್ನು ಮಾಡಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವರು ಆ ಬೆಳೆಗಳನ್ನು ಹಾಗೂ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಒಂದು ಉತ್ತಮವಾದಂಥ ಬೆಳೆಯನ್ನು ಪಡೀಲಿಕ್ಕೆ ಅವರಿಗೆ ಒಂದು ಅನುಕೂಲ ಆಗುತ್ತೆ. ಈಗ ಮಣ್ಣಿನ ಒಂದು ಗುಣಧರ್ಮನ ಸುಧಾರಿಸ್ಬೇಕಂದ್ರೆ ಸುಣ್ಣ ಹಾಗೂ ಜಿಪ್ಸಮ್ ಬಳಕೆ ಮಾಡ್ಬೇಕು ಅಂತ ಹೇಳಿದ್ರಿ ಸರ್. ಇದನ್ನ ಏನಾದ್ರೂ ಗೊಬ್ಬರ ಜೊತೆಗೆ ಹಾಕ್ಬೇಕಾ, ಯಾವ ಸಂದರ್ಭದಲ್ಲಿ ಹಾಕ್ಬೇಕು, ಯಾವ ಸಮಯದಲ್ಲಿ ಬಳಕೆ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತೀರಾ ಸರ್? ನಿಜವಾಗ್ಲೂ ಒಂದು ಉತ್ತಮವಾದಂತಹ ಪ್ರಶ್ನೆಯನ್ನು ನೀವು ಕೇಳಿದಿರಿ. ಯಾವಾಗ್ಲೂ ನಮ್ಮ ರೈತ ಬಾಂಧವರಿಗೆ ಒಂದು ಏನು ಅಂದ್ರೆ ಒಟ್ಟಿಗೆನೆ ನಾವು ಕಾರ್ಯ ಮಾಡಿದ್ರೆ ಆದಷ್ಟು ನಮಗೆ ಅನುಕೂಲ ಆಗ್ಬಿಡುತ್ತೆ. ಅಲ್ಲಿ ನಾವು ಒಂದು ಕಾರ್ಮಿಕರ ಒಂದು ಲಭ್ಯತೆಯನ್ನು ಕಡಿಮೆ ಮಾಡ್ಕೋಬಹುದು ಅಂತ. ಸೊ ಈ ನಿಟ್ಟಿನಲ್ಲಿ ನೀವು ಕೇಳಿರುವಂತಹ ಒಂದು ಪ್ರಶ್ನೆ ನೋಡಿದ್ರೆ, ನಾವು ಸುಣ್ಣ ಮತ್ತು ಜಿಪ್ಸಮ್ ಇವುಗಳನ್ನು ನಾವು ಅಭಿವೃದ್ಧಿ ಕಾರಕಗಳು ಅಂತ ಹೇಳ್ತೀವಿ. ಇವು ರಾಸಾಯನಿಕ ಗೊಬ್ಬರಗಳು ಅಲ್ಲ. ಇವುಗಳನ್ನು ನಮ್ಮ ರೈತ ಬಾಂಧವರು ರಾಸಾಯನಿಕ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅಲ್ಲಿ ರಾಸಾಯನಿಕ ಬದಲಾವಣೆ ಆಗುತ್ತೆ. ಸೊ ಹೀಗಾಗಿ ಈ ಸುಣ್ಣ ಮತ್ತು ಜಿಪ್ಸಮದ ಆ ಕಾರ್ಯ ಅಲ್ಲಿ ಆಗೋದಿಲ್ಲ, ಅಲ್ಲಿ ಭೂಮಿಯ ಸುಧಾರಣೆ ಆಗೋದಿಲ್ಲ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಸುಣ್ಣ ಮತ್ತು ಜಿಪ್ಸಮ್ ಅನ್ನ ಈ ರಾಸಾಯನಿಕ ಗೊಬ್ಬರಗಳ ಜೊತೆಯಲ್ಲಿ ಒಟ್ಟಿಗೆನೆ ನಾವು ಹಾಕೋದ್ರಿಂದ ಸುಧಾರಣೆ ಆಗ್ಬಿಡುತ್ತೆ ಅನ್ನುವಂತ ಮನೋಭಾವನೆ ಬೇಡ. ಸೊ ಅದಕ್ಕಾಗಿ ನಾವು ಒಂದು ತಾಂತ್ರಿಕ ಒಂದು ಆಧಾರದ ಮೇಲೆ ನಾವೇನು ಹೇಳ್ತೀವಿ ಅಂತಂದ್ರೆ, ತಮ್ಮ ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆಯನ್ನು ಮಾಡಿಸಿದ ನಂತರ ಅವರು ಆಮ್ಲೀಯ ಮಣ್ಣು ಇದೆಯೋ ಅಥವಾ ಅವ್ರದ್ದು ಸೌಳು ಮಣ್ಣು ಇದೆಯಾ ಕ್ಷಾರೀಯ ಮಣ್ಣು ಇದೆಯಾ ಅಂತ ತಿಳ್ಕೊಂಡಾದ್ಮೇಲೆ ಒಂದು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಏನು ಶಿಫಾರಸು ಮಾಡ್ತಾರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣ ಮತ್ತು ಜಿಪ್ಸಮ್ ಅನ್ನ ಅವರು ಬಿತ್ತನೆ ಮಾಡೋಕ್ಕಿಂತ ಮುಂಚಿತವಾಗಿನೇ ಸುಮಾರು ಒಂದು 15-20 ದಿನಗಳ ಮುಂಚಿತವಾಗಿ ಈ ಜಿಪ್ಸಮ್ ಮತ್ತು ಸುಣ್ಣವನ್ನು ಭೂಮಿಗೆ ಅವರು ಸೇರಿಸಬೇಕು. 15 ದಿನಗಳ ಅಥವಾ ಒಂದು 20 ದಿವಸಗಳ ಮುಂಚಿತವಾಗಿ ಈ ಸುಣ್ಣ ಮತ್ತು ಜಿಪ್ಸಮ್ಗಳನ್ನು ಭೂಮಿಗೆ ಸೇರಿಸೋದ್ರಿಂದ ಅಲ್ಲಿ ರಚನಾತ್ಮಕವಾದಂತಹ ಒಂದು ರಾಸಾಯನಿಕ ಕ್ರಿಯೆ ಆಗಿ ಅಲ್ಲಿ ಮಣ್ಣಿನ ಒಂದು ರಸಸಾರ ಅದೊಂದು ಅಭಿವೃದ್ಧಿ ಆಗುತ್ತೆ. ಮಣ್ಣಿನ ರಸಸಾರ ಒಂದು ಉತ್ತಮವಾದಂತಹ ಒಂದು ಮಟ್ಟಕ್ಕೆ ಬರುತ್ತೆ. ಆಮೇಲೆ ಅವರು ತಮ್ಮ ಬೇಸಾಯದ ಕ್ರಮಗಳನ್ನು ಆ ಒಂದು ಬೆಳೆಗೆ ಬೇಕಾಗುವಂತಹ ರಾಸಾಯನಿಕ ಗೊಬ್ಬರಗಳನ್ನು ಮುಂಚಿತವಾಗಿಯೇ ಪರೀಕ್ಷೆ ಮಾಡಿ ಯಾವ ರೀತಿಯಾಗಿ ಶಿಫಾರಸು ಮಾಡಿರ್ತಾರೆ ಅದೇ ಶಿಫಾರಸು ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರಗಳನ್ನು ಹಾಕೋದ್ರ ಮೂಲಕ ಅವರು ಖಂಡಿತವಾಗಿಯೂ ಸಹ ಒಂದು ಉತ್ತಮವಾದಂತಹ ಇಳುವರಿಯನ್ನ ಪಡೀಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಂಶಯ ಬೇಡ. ಬರೀ ಸುಣ್ಣ ಜಿಪ್ಸಮ್ ಈ ರಸಗೊಬ್ಬರನ ಬಳಕೆ ಮಾಡಿದ್ರೆ ಸಾಕಾಗತ್ತಾ? ಈ ಮುಂಗಾರಂಗಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಬೇಕಂದ್ರೆ ಇನ್ನು ಏನಾದ್ರೂ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಬಹುದಾ ಸರ್? ಈ ಕಾಂಪೋಸ್ಟ್ ಗೊಬ್ಬರ ಕೊಡೋದಾಗಿರ್ಬೋದು, ಹಸಿರೆಲೆ ಗೊಬ್ಬರ ಕೊಡೋದಾಗಿರ್ಬೋದು, ಎರೆಹುಳು ಗೊಬ್ಬರ ಕೊಡೋದಾಗಿರ್ಬೋದು, ಇನ್ನು ಏನಾದ್ರೂ ಬೇರೆ ಬೇರೆ ಕ್ರಮಗಳನ್ನ ಕೈಗೊಂಡು ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಬೋದಂತೀರಾ? ನಿಜವಾಗ್ಲು ಈ ಮುಂಗಾರು ಹಂಗಾಮಿನಲ್ಲಿ ನಾವು ಒಂದು ಮಣ್ಣಿನ ಒಂದು ಫಲವತ್ತತೆಯನ್ನು ಹೆಚ್ಚಿಸಬೇಕಾದ್ರೆ ಸಾಕಷ್ಟು ಕ್ರಮಗಳಿದ್ದಾವೆ. ಮೊದಲನೇದಾಗಿ ನೀವು ಈಗ ಬರೀ ಮಣ್ಣು ಪರೀಕ್ಷೆಯ ಬಗ್ಗೆ ನಾವು ಒಂದು ವಿಶ್ಲೇಷಣೆ ಮಾಡಿದ್ವಿ, ಅದರಿಂದ ಯಾವ ರೀತಿಯಾಗಿ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಯಾವ ರೀತಿ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮ್ಮ ಜಮೀನುಗಳನ್ನು ವಿಂಗಡಣೆ ಮಾಡಬಹುದು, ಯಾವ ರೀತಿಯಾಗಿ ಜಮೀನಿನ ಸಮಸ್ಯೆಗಳನ್ನು ನಾವು ಸರಿಪಡಿಸ್ಕೋಬಹುದು ಅಂತ. ಈಗ ನೀವು ಕೇಳಿರತಕ್ಕಂಥ ಸಮಸ್ಯೆ ಏನು ಅಂದರೆ, ಇನ್ನೂ ಏನಾದರೂ ಅಭಿವೃದ್ಧಿಕಾರಕ ಮಣ್ಣಿನ ಫಲವತ್ತತೆಯನ್ನು ಮಾಡಲಿಕ್ಕೆ ಏನಾದರೂ ಕ್ರಮಗಳಿದಾವೆ ಅಂತ ಖಂಡಿತವಾಗಿ ಮೊಟ್ಟ ಮೊದಲನೆಯದಾಗಿ ನಮ್ಮ ರೈತ ಬಾಂಧವರು ಮುಂಗಾರು ಹಂಗಾಮಿನಲ್ಲಿ ಸಾವಯವ ಗೊಬ್ಬರಗಳನ್ನು ಎಷ್ಟು ಸಿಗುತ್ತೆ ಅಷ್ಟು ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳನ್ನು ನಮ್ಮ ಭೂಮಿಗೆ ಸೇರಿಸಬೇಕು. ಇದು ಮೊದಲನೇದಾದಂಥದ್ದು. ಎರಡನೇದ್ದು ಏನು ಅಂದರೆ, ಸುತ್ತಲೂ ನಮ್ಮ ರೈತ ಬಾಂಧವರು ಆ ಮಣ್ಣಿನ ಬದುಗಳ ನಿರ್ಮಾಣವನ್ನು ಮಾಡ್ಕೋಬೇಕು. ಸೊ ನಾವು ಈಗ ಎಲ್ಲೇ ಹೋದರೂ ಜಮೀನಲ್ಲಿ ನೋಡ್ತೀವಿ ಬದುಗಳೇ ಇರೋದಿಲ್ಲ, ಇದ್ರೂ ಬಹಳಷ್ಟು ಚಿಕ್ಕದಾಗಿರ್ತವೆ. ಆ ಬದುಗಳನ್ನು ನಾವು ಯಾಕೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಮಳೆಯಿಂದ ಬಿದ್ದಿರ್ತಕ್ಕಂಥ ನೀರು ಭೂಮಿಯಲ್ಲಿ ಇಂಗಬೇಕು. ಭೂಮಿಯಲ್ಲಿ ಇಂಗಿದಾಗ ಮಾತ್ರ ನಮ್ಮ ಮಣ್ಣಿನ ಭೌತಿಕ ಗುಣಧರ್ಮಗಳು ಸುಧಾರಿಸ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಅದಲ್ಲದೆ ಈ ನೀರನ್ನು ನಾವು ಹೊರಗಡೆ ಪೋಲಾಗ್ಲಿಕ್ಕೆ ಬಿಟ್ಟರೆ ಆ ನೀರಿನ ಜೊತೆಯಲ್ಲಿ ಮೇಲ್ಗಡೆ ಇರತಕ್ಕಂಥ ನಮ್ಮ ಫಲವತ್ತತೆ ಇರತಕ್ಕಂಥ ಮಣ್ಣು ಸಹ ಅದು ನೀರಿನ ಜೊತೆ ಕೊಚ್ಕೊಂಡು ಹೋಗ್ತದೆ. ಅಲ್ಲಿ ಸಾಕಷ್ಟು ಪೋಷಕಾಂಶಗಳ ಲಭ್ಯತೆ ಆಗುವುದಿಲ್ಲ, ಆ ಬೆಳೆಯ ಅವಧಿಯಲ್ಲಿ ಲಭ್ಯತೆ ಆಗುವುದಿಲ್ಲ. ಸೊ ಹೀಗಾಗಿ ನಾವು ಆದಷ್ಟು ಸುತ್ತಲೂ ಎರಡನೆಯ ಕಾರ್ಯ ಏನು ಅಂದರೆ, ಮಣ್ಣಿನ ಬದುಗಳನ್ನು ಚೆನ್ನಾಗಿ ನಿರ್ಮಾಣ ಮಾಡ್ಕೋಬೇಕು ಮತ್ತು ನೀರು ಇಂಗುವಂತೆ ನೋಡ್ಕೊಳ್ಬೇಕು. ಇದು ಮುಖ್ಯ. ಇನ್ನು ಮೂರನೆಯದು ಏನು ಅಂತಂದರೆ, ನೀವು ಹೇಳಿರೋದು ಹಾಗೆ ಖಂಡಿತವಾಗಿ ರೈತ ಬಾಂಧವರು ಈ ಹಸಿರೆಲೆ ಗೊಬ್ಬರದ ಬೀಜಗಳು ಇವತ್ತಿನ ದಿವಸ ಕೃಷಿ ಇಲಾಖೆಯಲ್ಲಿ 50% ಶೇಕಡ ಸಬ್ಸಿಡಿ ದರದಲ್ಲಿ ಸಿಗ್ತವೆ. ಆ ಬೆಳೆಯನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿಯೇ ಅವರು ಈ ಹಸಿರೆಲೆ ಗೊಬ್ಬರಗಳನ್ನು ಭೂಮಿಗೆ ಎರಚಿ, ನಮಗೆ ಖಂಡಿತವಾಗಿಯೂ ನಿಮಗೂ ಗೊತ್ತಿದೆ ಆ ಮೇದಲ್ಲಿ ಒಂದು ಮಳೆ ಬಂದೇ ಬರುತ್ತೆ, ಖಂಡಿತವಾಗಿ ಯುಗಾದಿ ಆದಮೇಲೆ ಒಂದು ಮಳೆ ಬಂದೇ ಬರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಈ ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನು ಭೂಮಿಗೆ ಎರಚಿ ಆ ಮಳೆ ಬಂದ ಮೇಲೆ ಖಂಡಿತವಾಗಿಯೂ ಆ ಬೆಳೆ ಬೆಳೆಯುತ್ತೆ. ಹೂ ಆಗೋಕ್ಕಿಂತ ಮುಂಚಿತವಾಗಿ ಭೂಮಿಯಲ್ಲಿ ಚೆನ್ನಾಗಿ ಅದನ್ನ ಅವರು ಮಿಶ್ರಣ ಮಾಡಿದರೆ, ಆ ಮುಗುಚೋಡಿದ್ರೆ ಮಣ್ಣಿನ ಜೊತೆ ಅವರು ಅದನ್ನ ಚೆನ್ನಾಗಿ ಬೆರೆಸಿದರೆ ಈ ಹಸಿರೆಲೆ ಗೊಬ್ಬರ ಇದು ಸಹ ಒಂದು ಉತ್ತಮವಾದಂಥ ಸಾವಯವ ಗೊಬ್ಬರ. ಅಲ್ಲದೆ ಕೆಲವೊಂದು ಸೌಳು ಭೂಮಿಗಳಲ್ಲಿಯೂ ಸಹ ಏನು ಸೌಳಿನ ಅಂಶ ಉಪ್ಪಿನ ಅಂಶ ಕಡಿಮೆ ಆಗ್ತದೆ ಅನ್ನೋದು ನಾವು ಸಂಶೋಧನೆಗಳಿಂದ ಕಂಡುಕೊಂಡಿದ್ದೀವಿ. ಸೊ ಹೀಗಾಗಿ ನೀವು ಕೇಳಿರುವ ಹಾಗೆ ಈ ಹಸಿರೆಲೆ ಗೊಬ್ಬರಗಳನ್ನು ಅಲ್ಲದೆ ಕೃಷಿಯಲ್ಲಿ ಸಾಕಷ್ಟು ತ್ಯಾಜ್ಯ ವಸ್ತುಗಳಿದ್ದಾವೆ. ಆ ತ್ಯಾಜ್ಯ ವಸ್ತುಗಳನ್ನು ಭೂಮಿಯ ಮೇಲೆ ಹೊದಿಕೆ ಮಾಡುವುದರಿಂದ ಮಣ್ಣಿನ ಒಂದು ಭೌತಿಕ ಗುಣದ ಧರ್ಮಗಳನ್ನು ಭೂಮಿಯಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಮತ್ತು ಭೂಮಿಯಲ್ಲಿ ಅಣುಜೀವಿಗಳ ಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ಸಾಕಷ್ಟು ಈ ಮಣ್ಣಿನ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಕ್ರಿಯೆಗಳ ಒಂದು ಉತ್ಪತ್ತಿಗೆ ಹಾಗೂ ಅಭಿವೃದ್ಧಿಗೆ ತುಂಬ ಸಹಾಯಕ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಹಸಿರೆಲೆ ಗೊಬ್ಬರ ಅಲ್ಲದೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಭೂಮಿ ಮೇಲೆ ಹೊದಿಕೆ ಮಾಡೋದ್ರಿಂದನೂ ನಮ್ಮ ರೈತ ಬಾಂಧವರಿಗೆ ಉತ್ತಮವಾದಂಥ ಒಂದು ಅನುಕೂಲ ಆಗುತ್ತೆ. ಇದರ ಜೊತೆಯಲ್ಲಿ ನಾವು ನೀವು ಆಗಲೇ ನಾವು ಚರ್ಚೆ ಮಾಡಿದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಈ ಜೈವಿಕ ಗೊಬ್ಬರಗಳ ಬಳಕೆ ಯಥೇಚ್ಛಾಗಿ ಹೆಚ್ಚು ಒಂದು ನಮ್ಮ ರೈತ ಬಾಂಧವರಿಗೆ ಉಪಯುಕ್ತ ಆಗ್ತಾ ಇದೆ. ಅದು ಬೆಳೆಯ ಜೀವಿತ ಅವಧಿಯಲ್ಲಿಯೂ ಸಹ ಸಾಕಷ್ಟು ಅಣುಜೀವಿಗಳು ಉತ್ಪತ್ತಿ ಆಗೋದ್ರಿಂದ ಒಂದು ಪೋಷಕಾಂಶಗಳ ಲಭ್ಯತೆಯೂ ಆಗ್ತದೆ. ಆದ್ದರಿಂದ ಇವುಗಳ ಜೊತೆಯಲ್ಲಿ ಹೆಚ್ಚು ಹೆಚ್ಚು ರೈತ ಬಾಂಧವರು ಜೈವಿಕ ಗೊಬ್ಬರಗಳನ್ನು ಕೃಷಿ ಇಲಾಖೆಯಲ್ಲಿಯೂ ಸಹ ಸಿಗ್ತದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಲ್ಲಿ ಸಿಗುತ್ತೆ, ಮತ್ತು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳಲ್ಲೂ ಸಹ ಸಿಗ್ತದೆ. ಎಲ್ಲ ಕಡೆಯೂ ಇವುಗಳ ಲಭ್ಯತೆ ಇರೋದರಿಂದ ರೈತರು ಆದಷ್ಟು ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ಆ ಬೆಳೆಯ ಉತ್ತಮವಾದಂತಹ ಇಳುವರಿಯನ್ನು ಪಡೆಯುವುದರ ಜೊತೆಯಲ್ಲಿ ಖಂಡಿತವಾಗಿಯೂ ಲಾಭವನ್ನು ಪಡಿಬಹುದು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರಾಸಾಯನಿಕ ಗೊಬ್ಬರಗಳು, ರಂಜಕ, ಜಿಪ್ಸಮು, ಪೊಟ್ಯಾಷು, ಮತ್ತೆ ಜೈವಿಕ ಗೊಬ್ಬರಗಳು ಹೇಳಿದ್ರೆ ಕಾಂಪೋಸ್ಟು, ಎರೆಹುಳು ಗೊಬ್ಬರ, ಸೊಳ್ಳೆ ಗೊಬ್ಬರಗಳು ಇಷ್ಟೇ ಸಾಕಾಗುತ್ತಾ ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚು ಮಾಡ್ಬೇಕಂದ್ರೆ? ನಿಮ್ಮಂಥ ವಿಜ್ಞಾನಿಗಳು ಹೇಳ್ತಿರ್ತಾರ 16 ಪೋಷಕಾಂಶಗಳು ಬೇಕಾಗುತ್ತೆ. ಮತ್ತೆ ಈ ಲಘು ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ಈ ಮಣ್ಣಿನ ಸುಧಾರಣೆ ಮಾಡಬಹುದು ಅಂತೀರಾ ಸರ್? ಖಂಡಿತವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ತೋಟಗಾರಿಕಾ ಬೆಳೆಗಳಾಗಲಿ ಮತ್ತು ನಮ್ಮದು ಬೇಸಾಯ ಬೆಳೆಗಳಾಗಲಿ ಹಲವಾರು ಲಘು ಪೋಷಕಾಂಶಗಳ ಒಂದು ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಅಡಿಕೆ ತೋಟಗಳಲ್ಲಿ ಈ ಬೋರಾನ್ ಕೊರತೆ ಆಗಿರ್ಬೋದು, ಅಥವಾ ಹರಳುದುರ್ತದೆ ಅಂತ ರೈತರ ಸಮಸ್ಯೆಯಿಂದ ಬರ್ತಾ ಇದ್ದಾರೆ, ಅದು ಪೊಟ್ಯಾಷಿಯಂ ಕೊರತೆ ಆಗ್ಬಹುದು. ಅದರ ಜೊತೆಯಲ್ಲೇ ಈ ಬೇಸಾಯದ ಬೆಳೆಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸತುವಿನ ಒಂದು ಕೊರತೆಯನ್ನು ಕಾಣ್ತಾ ಇದ್ದೀವಿ, ಕಬ್ಬಿಣದ ಕೊರತೆಯನ್ನು ಕಾಣ್ತಾ ಇದ್ದೀವಿ, ಮತ್ತು ಮ್ಯಾಂಗ್ನೀಸದ ಕೊರತೆಯನ್ನು ಕಾಣ್ತಾ ಇದ್ದೀವಿ. ಆಲ್ರೆಡಿ ಈಗಾಗಲೇ ನಾನು ನಿಮಗೆ ಹೇಳಿದೆ ಬೋರಾನು ಮತ್ತು ಮಾಲಿಬ್ಡಿನಮ್ ಕೊರತೆಗಳನ್ನ ಕಾಣ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪ್ರಥಮ ಪೋಷಕಾಂಶಗಳಾದಂಥ ಸಾರಜನಕ ಮತ್ತು ಪೊಟ್ಯಾಷಿಯಂದು ಕೊರತೆಗಳನ್ನು ನಾವು ಯಥೇಚ್ಛವಾಗಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಾಗೂ ಬೇಸಾಯದ ಬೆಳೆಗಳಲ್ಲಿ ಕಾಣ್ತಾ ಇದ್ದೀವಿ. ಇವುಗಳ ಒಂದು ನಿರ್ವಹಣೆಯನ್ನು ಸಾಕಷ್ಟು ನಾವು ರೈತರ ತಾಕುಗಳಿಗೆ ಭೇಟಿ ನೀಡಿ ಅವುಗಳನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಆ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ರೈತರಿಗೆ ಆಯೋಜನೆ ಮಾಡೋದಲ್ಲದೆ ಕೆಲವೊಂದು ಲಘು ಪೋಷಕಾಂಶಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಒಂದು ರೈತರಿಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಒಂದು ಅನುಕೂಲ ಮಾಡಿಕೊಡ್ತಾ ಇದೆ. ಇದರ ನಿಟ್ಟಿನಲ್ಲಿ ನಾನಿಲ್ಲಿ ನಾವು ನೀವು ಚರ್ಚೆ ಮಾಡ್ತಿರುವ ಹಾಗೆ ಫಸ್ಟು ರೈತರು ಮಣ್ಣು ಪರೀಕ್ಷೆ ಮಾಡಿಸಿದರೆ ಮಾತ್ರ ಯಾವುದು ಪೋಷಕಾಂಶ ಯಾವುದು ಲಘು ಪೋಷಕಾಂಶ ಅವ್ರ ಭೂಮಿಯಲ್ಲಿ ಕೊರತೆ ಇದೆ ಅನ್ನೋದನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಖಂಡಿತವಾಗಿಯೂ ಲಘು ಪೋಷಕಾಂಶಗಳ ಕೊರತೆ ಇದೆ ಅನ್ನೋದಾದರೆ ಅವರು ನಮ್ಮ ಒಂದು ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಬರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ಬೋದು, ಮತ್ತು ಕೃಷಿ ಸಂಶೋಧನಾ ಕೇಂದ್ರಗಳಿಗೆ ಬಂದ್ರೂ ಸಹ ಎಲ್ಲ ವಿಜ್ಞಾನಿಗಳು ಅವರಿಗೆ ಯಾವ ರೀತಿಯಾದಂಥ ನಿರ್ವಹಣೆಯನ್ನು ಮಾಡಬಹುದು ಅನ್ನೋದನ್ನು ಖಂಡಿತವಾಗಿಯೂ ಸಲಹೆಯನ್ನು ಕೊಡ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತು, ಜಿಂಕ್ ಅಂದರೆ ಸತ್ವಿನ ಪ್ರಮಾಣ ಕಡಿಮೆ ಆದಾಗ ಭೂಚೇತನದ ಅಡಿಯಲ್ಲಿ ಜಿಪ್ಸಮ್ಮು ಜಿಂಕ್ ಬೋರಾನ್ ಅನ್ನು ಕರ್ನಾಟಕ ಸರ್ಕಾರನೇ ಗಣ ಸರ್ಕಾರ ಎಲ್ಲ ರೈತರಿಗೂ ಸಹ ಅದನ್ನು ಒಂದು ಸಬ್ಸಿಡಿ ದರದಲ್ಲಿ ಕೊಟ್ಟು ಆ ಒಂದು ಪೋಷಕಾಂಶಗಳ ಕೊರತೆಯನ್ನು ಇತ್ತೀಚಿನ ದಿನಗಳಲ್ಲಿ ಅದು ಏನು ಸರಿದೂಗಿಸಲಾಗಿದೆ. ಅದರ ಜೊತೆಯಲ್ಲಿ ಕೆಲವೊಂದು ತೋಟಗಳಲ್ಲಿ ಬೋರಾನು ಮತ್ತು ಜಿಂಕು ಸತು ಯಥೇಚ್ಛವಾಗಿ ಕಾಣ್ತಾ ಇರೋದ್ರಿಂದ ಅವುಗಳನ್ನು ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹಲವಾರು ತಾಂತ್ರಿಕ ಒಂದು ಮಾಹಿತಿ ತರಬೇತಿಗಳ ಮೂಲಕ ನಾವು ರೈತರಿಗೆ ಅದನ್ನು ಕೊಡ್ತಾ ಇದ್ದೀವಿ. ಅವರು ಯಾರಾದರೂ ನಮಗೆ ಫೋನ್ ಮುಖಾಂತರ ಅಥವಾ ನಮ್ಮ ಒಂದು ಕಾಲೇಜ್ಗೆ ಸಂಪರ್ಕ ಮಾಡಿದರೆ ಖಂಡಿತವಾಗಿ ಅವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಒಂದು ಅನುಕೂಲ. ಈಗ ಮಳೆಯಾಶ್ರಿತ ಬೆಳೆಗಳಲ್ಲಿ ಮತ್ತು ನೀರಾವರಿ ಬೆಳೆಗಳಲ್ಲಿ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಮ್ಮ ಮಣ್ಣಿನಲ್ಲಿ ಏನೇನು ಸುಧಾರಣೆ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ್ಯಾವ ಪೋಷಕಾಂಶಗಳ ಕೊರತೆ ಇದೆ, ಈ ಥರ ಏನೇನು ಮಾಡಿದರೆ ಎಲ್ಲ ನಿರ್ವಹಣೆ ಮಾಡಿದರೆ ಅನುಕೂಲ ಮಾಡ್ಕೋಬೋದು ಅಂತೇಳಿ ಹೇಳಿದರೆ, ಈಗ ನೀರಾವರಿ ಇರ್ತಕ್ಕಂಥ ಕೃಷಿಕರು ಈ ನೀರಿನ ಪರೀಕ್ಷೆ ಮಾಡಿಸುವಂಥ ಅವಶ್ಯಕತೆ ಇದೆಯಾ ಅಂತೀರ? ಖಂಡಿತವಾಗಿ ಈಗ ಯಥೇಚ್ಛವಾಗಿ ನಾವು ನೀರಾವರಿ ಅಂತ ಹೇಳೋದಾದರೆ ರೈತರು ಈ ಬೋರ್ವೆಲ್ಗಳನ್ನು ಉಪಯೋಗಿಸ್ಕೊಂಡು ಬೋರ್ವೆಲ್ದಲ್ಲಿ ಇರ್ತಕ್ಕಂಥ ನೀರನ್ನು ನೀರಾವರಿಗೆ ಬಳಸ್ತಾರೆ. ಆ ಪ್ರತಿಯೊಂದು ನೀರೂ ಎಲ್ಲ ನೀರು ನೀರಾವರಿಗೆ ಯೋಗ್ಯವಾಗಿರೋದಿಲ್ಲ. ನಾವು ನೀರಿನಲ್ಲಿ ಎರಡು ಭಾಗಗಳನ್ನಾಗಿ ಮಾಡ್ತೀವಿ, ಒಂದು ಗಡಸು ನೀರು, ಇನ್ನೊಂದು ಸಿಹಿ ನೀರು ಅಂತ. ಈ ಸಿಹಿ ನೀರು ಅಂದರೆ ಏನು ಅಂತಂದರೆ ಅದರಲ್ಲಿ ಉಪ್ಪಿನ ಅಂಶ ಇರೋದಿಲ್ಲ. ಗಡಸು ನೀರು ಅಂದರೆ ಅದರಲ್ಲಿ ಯಥೇಚ್ಛವಾಗಿ ಉಪ್ಪಿನ ಅಂಶ, ಅದರ ಜೊತೆಯಲ್ಲಿ ಈ ಕಾರ್ಬನೇಟ್ಸ್ ಬೈ ಕಾರ್ಬನೇಟ್ಸ್ ಅನ್ನುವಂತಹ ಕೆಲವೊಂದು ಏನು ಆ ಬೆಳೆಗೆ ಹಾನಿಕಾರಕ ಆಗುವಂತಹ ಲವಣಾಂಶಗಳು ಅದರಲ್ಲಿ ಸೇರಿಕೊಂಡಿರ್ತವೆ. ಸೊ ಹೀಗಾಗಿ ರೈತರು ಬೋರ್ವೆಲ್ದಿಂದ ಯಾರು ನೀರಾವರಿಯನ್ನು ಮಾಡ್ತಾ ಇದ್ದಾರೆ ಅವರು ಖಂಡಿತವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ನೀರಿನ ಪರೀಕ್ಷೆಯನ್ನು ಮಾಡಿಸಿ ಆ ನೀರು ಸಿಹಿ ಆಗಿದೆಯಾ ಅಥವಾ ಗಡಸಾಗಿದೆಯಾ ಅಂತ ತಿಳ್ಕೋಬೇಕು. ಸಿಹಿ ಆಗಿದ್ದರೆ ಅವರು ಖಂಡಿತವಾಗಿಯೂ ಸಹ ಅಂದರೆ ಅದರ ರಸಸಾರ ಕರೆಕ್ಟಾಗಿ 7 ಇರುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಲವಣಾಂಶದ ಪ್ರಮಾಣ 1 ಕಡಿಮೆ ಇರಬೇಕು. ಸೊ ಹೀಗಾಗಿ ಅದಕ್ಕೆ ನಾವು ಸಿಹಿ ನೀರು ಅಂತ ಹೇಳ್ತೀವಿ. ಸೊ ಅಕಸ್ಮಾತ್ ಆಗಿ ಅದು ಗಡಸಾದಂಥ ನೀರಾಗಿದ್ದರೆ ಅಥವಾ ಸವಳು ನೀರಾಗಿದ್ದರೆ ಅಂತಹ ಒಂದು ಬೋರ್ವೆಲ್ಲದ ನೀರನ್ನು ನಾವು ಜಮೀನಿಗೆ ಉಪಯೋಗಿಸಿದರೆ ನಮ್ಮ ಜಮೀನುಗಳು ಹಾಳಾಗುವಂಥ ಒಂದು ಜಾಸ್ತಿ ಪ್ರಮಾಣದಲ್ಲಿ ಒಂದು ಸಮಸ್ಯೆ ಉಂಟಾಗುವುದಿರ್ತದೆ. ಸೊ ಆ ನಿಟ್ಟಿನಲ್ಲಿ ಸವಳು ನೀರಿದ್ದರೆ ಅವುಗಳನ್ನು ಸಿಹಿ ನೀರಿನ ಜೊತೆ ಅವರು ಏನು ಬೆರಕೆ ಮಾಡಿ ಅವರು ನೀರಾವರಿಗೆ ಉಪಯೋಗಿಸೋದು ಒಳ್ಳೆಯದು. ಎರಡನೇದಾಗಿ ಈಗ ಏನು ಮಳೆಯ ನೀರನ್ನು ಕೊಯ್ಲು ಮಾಡಿ ಕರೆಕ್ಟಾಗಿ ಆ ಬೋರ್ವೆಲ್ಗೆ ಮಳೆಯ ನೀರು ಕರೆಕ್ಟಾಗಿ ಆ ಬೋರ್ವೆಲ್ಲಿಗೆ ಕೆಳಗಡೆ ಹೋಗುವ ಪ್ರಮಾಣದಂತಹ ಮಳೆಯ ಕೊಯ್ಲನ್ನು ಆ ವಿಧಾನವನ್ನು ಅನುಸರಿಸಿ ಅವರು ಆ ಸವಳಿನ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಸಹ ನೀರಾವರಿಗೆ ಅವರು ಉಪಯೋಗಿಸ್ಕೋಬಹುದು. ಒಂದು ಸಾರಿ ಅವರ ನೀರಿನ ಒಂದು ಪರೀಕ್ಷೆಯನ್ನು ಮಾಡಿಸಿ ವಿಜ್ಞಾನಿಗಳನ್ನು ಭೇಟಿ ಮಾಡಿ ವಿಜ್ಞಾನಿಗಳ ತಾಂತ್ರಿಕ ಮಾಹಿತಿಯನ್ನು ಪಡೆದುಕೊಂಡು ಆ ನೀರು ನೀರಾವರಿಗೆ ನಿಜವಾಗಲೂ ಯೋಗ್ಯವಾಗಿದೆಯಾ ಅಥವಾ ಇಲ್ಲ ಅಂತ ತಿಳ್ಕೊಂಡು ಅವರು ಆ ಕೃಷಿಗೆ ಅಥವಾ ತೋಟಗಾರಿಕಾ ಬೆಳೆಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳೋದು ಒಳ್ಳೆಯದು ಅಂತ ನಾನು ಈ ನಿಟ್ಟಿನಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಈಗ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸೋದ್ರಿಂದ ಇಷ್ಟೊಂದೆಲ್ಲ ಅನುಕೂಲಗಳಿದೆ ಅಂತ ಹೇಳಿದ್ರಿ ಸರ್, ನಮ್ಮ ರೈತರ ಬಾಂಧವರಿಗೆ ಒಂದು ಪ್ರಶ್ನೆ ಮೂಡುತ್ತೆ, ನಾವು ಎಷ್ಟು ವರ್ಷಕ್ಕೊಮ್ಮೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸ್ಬೇಕು? ನಾರ್ಮಲಿ ನಾವೇನು ಹೇಳ್ತೀವಿ ಅಂತಂದರೆ ಪ್ರತಿ 5 ಒಂದು ಸಾರಿ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ರಿ ಅಂತ ಹೇಳ್ತೀವಿ. ಇನ್ನೂ ಅವರಿಗೆ ಒಳ್ಳೇದಾಗಬೇಕು ಅಂತಂದರೆ 2 ಸಾರಿನೂ ಮಾಡಿಸ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದಾಗಲಿ, ಕೀಟನಾಶಕ ಮತ್ತು ಕಳೆನಾಶಕಗಳನ್ನು ಬಳಕೆ ಮಾಡೋದಾಗಲಿ ಯಥೇಚ್ಛವಾಗಿ ಮಾಡ್ತಾ ಇರೋದ್ರಿಂದ ಮಣ್ಣಿನ ಗುಣಧರ್ಮಗಳು ಕ್ರಮೇಣವಾಗಿ ಬದಲಾವಣೆಯನ್ನು ಕಂಡುಕೊಳ್ತಾ ಇರ್ತವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಉಷ್ಣತೆ ಪ್ರಮಾಣ ತಾಪಮಾನವೂ ಸಹ ಜಾಸ್ತಿ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಆ ಮಣ್ಣಿನ ಗುಣಧರ್ಮಗಳು ನಿರಂತರವಾಗಿ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಬದಲಾವಣೆ ಆಗ್ತಾನೇ ಇರುತ್ತೆ. ಸೊ ನಾರ್ಮಲಿ ನಾವೇನು ಹೇಳ್ತೀವಿ ಅಂದರೆ 5 ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಅಂತ. ಇನ್ನೂ ರೈತ ಬಾಂಧವರು ಒಂದು 3 ಒಂದು ಸಾರಿ ಅಥವಾ 2 ಒಂದು ಸಾರಿ ಮಾಡಿಸಿದರೆ ಇನ್ನೂ ಅವರಿಗೆ ಉತ್ತಮವಾದಂಥ ತಮ್ಮ ಭೂಮಿಯ ಜಮೀನಿನ ಒಂದು ಗುಣಧರ್ಮ ಅವ್ರು ತಿಳ್ಕೊಂಡ್ರೆ ಅವರಿಗೆ ಅದು ಒಳ್ಳೆಯದು. ಯಾವ ನಿಟ್ಟಿನಲ್ಲಿ ಅವರ ಭೂಮಿಯ ಗುಣಧರ್ಮ ಇದೆ ಮತ್ತು ಯಾವ ಈ ರೀತಿಯಾದಂಥ ಬೆಳೆ ಪರಿವರ್ತನೆಯನ್ನು ಮಾಡ್ಕೋಬೋದು ಅಥವಾ ಈಗ ಇರುವಂತಹ ಬೆಳೆ ಚೆನ್ನಾಗಿ ಇಳುವರಿ ಬರ್ತಾ ಇಲ್ಲ ಅಂದರೆ ವಿಜ್ಞಾನಿಗಳ ಸಂಪರ್ಕದೊಂದಿಗೆ ಇನ್ನು ಯಾವುದು ಬೇರೆ ಬೆಳೆಯನ್ನು ಮಾಡಿದರೆ ಮಾತ್ರ ಅವರಿಗೆ ಒಂದು ಲಾಭ ಆಗ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಈ ಒಂದು ವಿಧಾನವನ್ನು ಅನುಸರಿಸೋದ್ರಿಂದ ಅವರಿಗೆ ಒಳ್ಳೆಯದಾಗುತ್ತೆ. ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸೋದ್ರಿಂದ ಇಷ್ಟಂತ ಅನುಕೂಲ ಇರಬೇಕಾದ್ರೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯ ಆಗಿರ್ಬೋದು, ಈ ರೈತರಿಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮಗಳೇನಾದರೂ ಹಮ್ಮಿಕೊಳ್ತಾ ಇರ್ತೀರಾ ಸರ್? ಸಾಕಷ್ಟು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈಗ ಕೃಷಿ ವಿಜ್ಞಾನ ಕೇಂದ್ರ ಇರೋದೇ ರೈತರಿಗೋಸ್ಕರ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸುಮಾರು ಒಂದು ವರ್ಷಕ್ಕೆ ಏನೂ ಇಲ್ಲ ಅಂದರೆ ಒಂದು 60-70 ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಅದರಲ್ಲಿ ಒಂದು 15-20% ಮಣ್ಣು ಮತ್ತು ನೀರು ಪರೀಕ್ಷೆದೇ ಇರ್ತದೆ. ಅಲ್ಲದೆ ಸಾಕಷ್ಟು ಜನ ರೈತರು ನಮ್ಮ ಕೇಂದ್ರಕ್ಕೆ ಮಣ್ಣು ಮತ್ತು ನೀರು ಪರೀಕ್ಷೆಗಾಗಿ ತಗೊಂಡು ಬರ್ತಾ ಇದ್ದಾರೆ. ಒಂದು ದಿವಸಕ್ಕೆ ಮಿನಿಮಮ್ ಏನೂ ಇಲ್ಲ ಅಂದರೂ ಒಂದು 20-25 ಜನ ಅಂತರೂ ಬಂದೇ ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಮನವರಿಕೆಯ ತರಬೇತಿ ಕಾರ್ಯಕ್ರಮಗಳನ್ನು ಸಾಕಷ್ಟು ಕೊಡ್ತಾ ಇದ್ದೀವಿ. ಅದರಲ್ಲೇ ಎಷ್ಟೋ ರೈತರು ತುಂಬ ಸಮಸ್ಯೆ ಇದೆ ಅಂತಂದಾಗ ಅವ್ರ ಜಮೀನಿಗೆ ಹೋಗಿ ಅಲ್ಲಿಯ ಒಂದು ಮಣ್ಣು ನೀರಿನ ಒಂದು ಪರೀಕ್ಷೆಯನ್ನು ಸಹ ನಾವು ಖುದ್ದಾಗಿ ವಿಶ್ಲೇಷಣೆ ಮಾಡಿನೂ ಸಹ ಅವರಿಗೆ ಒಂದು ನಾವೇನು ಮಾರ್ಗದರ್ಶನವನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಯಾರಾದರೂ ಸಮಸ್ಯೆ ಇದ್ದವರು ಬಂದು ನಮ್ಮ ಸಂಪರ್ಕಿಸಿದರೆ ಅವ್ರಿಗೆ ನಾವು ಅದು ಅನುಕೂಲವನ್ನು ಮಾಡಿಕೊಡ್ತೀವಿ. ಇನ್ನೊಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ರೈತರಿಗೆ ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಚಿತ್ರದುರ್ಗದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕೃಷಿ ಇಲಾಖೆಯಲ್ಲಿಯೂ ಸಹ ಮಣ್ಣು ಪರೀಕ್ಷಣಾ ಕೇಂದ್ರ ಇದೆ. ಅದಲ್ಲದೆ ನಮ್ಮ ಬಬ್ಬರ್ ಫಾರ್ಮ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷಣಾ ಕೇಂದ್ರ ಇದೆ. ಮತ್ತು ನಮ್ಮದು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿಯೂ ಸಹ ಮಣ್ಣು ಪರೀಕ್ಷಣಾ ಕೇಂದ್ರ ಇದೆ. ಇದರ ಜೊತೆಯಲ್ಲಿ ಕೆಲವೊಂದು NGOಗಳು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ದವರು ಸಹ ಮಣ್ಣು ಪರೀಕ್ಷಾ ಮತ್ತು ನೀರು ಪರೀಕ್ಷಾ ಕೇಂದ್ರಗಳನ್ನು ಹಾಕೊಂಡಿದ್ದಾರೆ. ಚಳ್ಳಕೆರೆಯಲ್ಲಿ ಹಾಕೊಂಡಿದ್ದಾರೆ, ಆಮೇಲೆ ಇಲ್ಲಿ ಮೊಳಕಾಲ್ಮೂರಲ್ಲಿ ಒಂದಿಷ್ಟು ಹಾಕೊಂಡಿದ್ದಾರೆ. ಸೊ ಹಾಗೆ ಸಾಕಷ್ಟು ಎಲ್ಲ ಕಡೆನೂ ಈ ಮಣ್ಣು ಪರೀಕ್ಷಾ ಅವಾರ್ನೆಸ್ ಹೆಚ್ಚಾಗಿ ಆಗಿದೆ. ಸೊ ಅದರದ ಒಂದು ಉಪಯೋಗವನ್ನು ರೈತ ಬಾಂಧವರು ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊ. ಈಗ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸೋದ್ರಿಂದ ಸಾಕಷ್ಟು ಅನುಕೂಲಗಳ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಡ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಒಂದು ವಿಳಾಸವನ್ನು ನಾನು ರೈತ ಬಾಂಧವರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಡಾಕ್ಟರ್ ಪರಶುರಾಮ್ ಚಂದ್ರವಂಶಿ ಅಂತ, ಪ್ರಾಧ್ಯಾಪಕರು ಮಣ್ಣು ವಿಜ್ಞಾನ ವಿಭಾಗ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯವರು. ಇದರ ಜೊತೆಯಲ್ಲಿನೂ ಸಹ ಅವರು ನಮ್ಮ ಏನು ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಬಬ್ಬರ್ ಫಾರ್ಮ್ ಹಿರಿಯರು, ಇಲ್ಲಿನೂ ಸಹ ಸಂಪರ್ಕಿಸಬಹುದು. ನನ್ನ ಒಂದು ಮೊಬೈಲ್ ನಂಬರು 9844139349. ಇನ್ನೊಂದು ಸಾರಿ ಹೇಳ್ತೀನಿ, 9844139349. ಇದಕ್ಕೂ ಸಹ ಅವರು ಸಂಪರ್ಕ ಮಾಡಿ ಏನಾದರೂ ಈ ಮಣ್ಣಿನ ಫಲವತ್ತತೆ ಬಗ್ಗೆ ಅಥವಾ ಮಣ್ಣು ಮತ್ತು ನೀರು ಪರೀಕ್ಷೆ ಬಗ್ಗೆ ಏನಾದರೂ ಸಂಶಯವಿದ್ದಲ್ಲಿ ಖಂಡಿತವಾಗಿ ಅವರು ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ಅವರಿಗೆ ಉತ್ತಮವಾದಂಥ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಅನುಕೂಲ. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಮುಂಗಾರು ಹಂಗಾಮಿನಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಂಧುವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನನಗೆ ಈ ಒಂದು ಮಣ್ಣಿನ ಫಲವತ್ತತೆ ಮತ್ತು ನೀರಿನ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದು ಸವಿಸ್ತಾರವಾಗಿ ವಿಷಯವನ್ನು ತಿಳಿಸ್ಲಿಕ್ಕೆ ನೀವು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಹಾಗೂ ಸಮಸ್ತ ನಮ್ಮ ರೈತ ಬಾಂಧವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮುಂಗಾರು ಹಂಗಾಮಿನಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಹತ್ವ, ಈ ಕುರಿತು ಇದುವರೆಗೂ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಪರಶುರಾಮ್ ಚಂದ್ರವಂಶಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಸೈಕ್ಲೋನ್ ಯಾನಿ ಚಕ್ರವಾತ್ ಕಿ ಭವಿಷ್ಯವಾಣಿ ಪೆಹಲೆ ಸೆ ಕಿ ಜಾ ಸಕ್ತಿ ಹೈ. ಭಾರತ ಸರ್ಕಾರ ಅಬ್ ಸೋಶಿಯಲ್ ಮೀಡಿಯಾ ಸಹಿತ ವಿಭಿನ್ನ ಮೀಡಿಯಾ ಪ್ಲಾಟ್ಫಾರ್ಮೋ ಪರ್ ಸಮಯ ಪರ ಇಸ್ಕಿ ಚೇತಾವಣಿ ದೇತಿ ರಹತಿ ಹೈ. ಆಪ್ ಸಭಿ ಕೆ ಲಿಯೆ ಇಸ್ ಪರ್ ಧ್ಯಾನ್ ದೇನಾ ಜರೂರಿ ಹೈ. ಚಕ್ರವಾತ್ ಕೆ ದೌರಾನ್ ರೇಡಿಯೋ ಸುನ್ನೆ, ಟಿವಿ ದೇಖನೆ ತಥಾ ಸಮಾಚಾರ ಪತ್ರ ಪಢನೆ ಮಾತ್ರ ಸೆ ಆಪ್ ಅಪನಿ ಔರ್ ಅಪನೆ ಆಸ್ ಪಾಸ್ ಕೈ ಲೋಗೋ ಕಿ ಜಾನ್ ಬಚಾ ಸಕತೆ ಹೈ. ಚಕ್ರವಾತ್ ಕಿ ಚೇತಾವಣಿ SMS ಕೆ ಜರಿಯೆ ಭಿ ದಿ ಜಾತಿ ಹೈ. इसलिए अपने मोबाइल फोन हमेशा चार्ज रखें. वो वेंचरिंग आउट केवल आधिकारिक चेतावनी पर ध्यान दें, अफवाहों पर ध्यान न दें. चक्रवात से बचा जा सकता है, तैयारी में ही समझदारी है. राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी. राइट बांधवरे, ಈಗ ಇಂದಿನ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಹತ್ತಿಗೆ ಕನಿಷ್ಠ 4,661 ರೂಪಾಯಿಗಳಿಂದ ಗರಿಷ್ಠ 6,401 ರೂಪಾಯಿಗಳು, ಹೈಬ್ರಿಡ್ ಜೋಳ 2,511 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಅರಳೆ 14,169 ರೂಪಾಯಿಗಳಿಂದ 14,409 ರೂಪಾಯಿಗಳು. ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ 1,740 ರೂಪಾಯಿಗಳಿಂದ 1,973 ರೂಪಾಯಿಗಳು. ಹೈಬ್ರಿಡ್ ರಾಗಿ 2,301 ರೂಪಾಯಿಗಳಿಂದ 2,581 ರೂಪಾಯಿಗಳು. ರಾಶಿ ಅಡಿಕೆ 47,051 ರೂಪಾಯಿಗಳಿಂದ ಗರಿಷ್ಠ 48,400 ರೂಪಾಯಿಗಳು. ಇದು ಚನ್ನಗಿರಿ ಮಾರುಕಟ್ಟೆಯಲ್ಲಿ. ಇನ್ನು ದಾವಣಗೆರೆ ಮಾರುಕಟ್ಟೆಯನ್ನು ನೋಡೋದಾದರೆ ಸೇಬು 5,000 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು. ಏಲಕ್ಕಿ ಬಾಳೆ 4,000 ರೂಪಾಯಿಗಳಿಂದ 5,000 ರೂಪಾಯಿಗಳು. ಪಚ್ಚಬಾಳೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಹುರುಳಿಕಾಯಿ 5,000 ರೂಪಾಯಿಗಳಿಂದ 8,000 ರೂಪಾಯಿಗಳು. ಬೀಟ್ರೋಟ್ 1,600 ರೂಪಾಯಿಗಳಿಂದ 1,800 ರೂಪಾಯಿಗಳು. ಹಾಗಲಕಾಯಿ 3,000 ರೂಪಾಯಿಗಳಿಂದ 3,200 ರೂಪಾಯಿಗಳು. ಸೋರೆಕಾಯಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಬದನೆಕಾಯಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಗೋರಿಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು. ಎಲೆಕೋಸು 1,000 ರೂಪಾಯಿಯಿಂದ 1,400 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಕ್ಯಾರೆಟ್ 3,000 ರೂಪಾಯಿಗಳಿಂದ 3,200 ರೂಪಾಯಿಗಳು. ಹೂಕೋಸು 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಸಪೋಟೋ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹತ್ತಿ 6,566 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಸೌತೆಕಾಯಿ 1,300 ರೂಪಾಯಿಗಳಿಂದ 1,600 ರೂಪಾಯಿಗಳು. ನುಗ್ಗೆಕಾಯಿ 3,200 ರೂಪಾಯಿಗಳಿಂದ 3,600 ರೂಪಾಯಿಗಳು. ದ್ರಾಕ್ಷಿ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು. ಗೆಜ್ಜೆ ಶೇಂಗಾ 3,939 ರೂಪಾಯಿಗಳಿಂದ 6,855 ರೂಪಾಯಿಗಳು. ಇನ್ನು ಕರ್ಬೂಜ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ನವಿಲುಕೋಸು 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು. ಬೆಂಡೆಕಾಯಿ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು. ನಿಂಬೆಹಣ್ಣು 4,000 ರೂಪಾಯಿಗಳಿಂದ 5,000 ರೂಪಾಯಿಗಳು. ಮೆಕ್ಕೆಜೋಳ 1,651 ರೂಪಾಯಿಗಳಿಂದ 2,015 ರೂಪಾಯಿಗಳು. ಮಾವಿನ ಹಣ್ಣು 3,000 ರೂಪಾಯಿಗಳಿಂದ 4,500 ರೂಪಾಯಿಗಳು. ಮೋಸಂಬಿ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು. ಈರುಳ್ಳಿ 300 ರೂಪಾಯಿಗಳಿಂದ 1,250 ರೂಪಾಯಿಗಳು. ಭತ್ತ 2,100 ರೂಪಾಯಿಗಳಿಂದ 2,605 ರೂಪಾಯಿಗಳು. ಪಪ್ಪಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು. ಅನಾನಸ್ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ದಾಳಿಂಬೆ 5,000 ರೂಪಾಯಿಗಳಿಂದ 5,500 ರೂಪಾಯಿಗಳು. ಆಲೂಗಡ್ಡೆ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಮೂಲಂಗಿ 2,600 ರೂಪಾಯಿಗಳಿಂದ 3,000 ರೂಪಾಯಿಗಳು. ಸ್ಥಳೀಯರಾಗಿ 2,300 ರೂಪಾಯಿಗಳಿಂದ 2,471 ರೂಪಾಯಿಗಳು. ಹಿರೇಕಾಯಿ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಸೀಮೆ ಬದನೆಕಾಯಿ 1,700 ರೂಪಾಯಿಗಳಿಂದ 2,000 ರೂಪಾಯಿಗಳು. ಸುವರ್ಣಗೆಡ್ಡೆ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು. ಸಿಹಿಗೆಣಸು 1,300 ರೂಪಾಯಿಗಳಿಂದ 1,600 ರೂಪಾಯಿಗಳು. ಸಿಹಿ ಕುಂಬಳಕಾಯಿ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು. ತೊಂಡೆಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ಟೊಮ್ಯಾಟೊ 1,000 ರೂಪಾಯಿಗಳಿಂದ 1,400 ರೂಪಾಯಿಗಳು. ಹಾಗೆಯೇ ಕಲ್ಲಂಗಡಿ 1,000 ರೂಪಾಯಿಗಳಿಂದ 2,000 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸಜ್ಜೆಗೆ 1,955 ರೂಪಾಯಿಗಳಿಂದ ಗರಿಷ್ಠ 2,440 ರೂಪಾಯಿಗಳು. ಸ್ಥಳೀಯ ಜೋಳ 1,540 ರೂಪಾಯಿಗಳಿಂದ 2,856 ರೂಪಾಯಿಗಳು. ಸ್ಥಳೀಯ ಮೆಕ್ಕೆಜೋಳ 1,625 ರೂಪಾಯಿಗಳಿಂದ 2,869 ರೂಪಾಯಿಗಳು. ನವಣೆ ಹೈಬ್ರಿಡ್ 2,760 ರೂಪಾಯಿಗಳಿಂದ 3,228 ರೂಪಾಯಿಗಳು. ಸೂರ್ಯಕಾಂತಿ 4,210 ರೂಪಾಯಿಗಳಿಂದ 4,663 ರೂಪಾಯಿಗಳು. ತೊಗರಿ 7,759 ರೂಪಾಯಿಗಳಿಂದ 7,890 ರೂಪಾಯಿಗಳು. ಇದು ಇಂದಿನ ಮಾರುಕಟ್ಟೆ ಧಾರಣೆ. ರೈತ ಬಾಂಧವರೇ, ಈಗ ಹವಾಮಾನ ವರದಿ. ರಾಜ್ಯದ ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ 40.7 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಕೊಡಗು, ಮಂಡ್ಯ, ಮೈಸೂರು, ರಾಮನಗರ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳು ಮತ್ತು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದ್ರಿ ರೈತ ಬಾಂಧವರೇ. ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಸ್ವಾಮಿ, ಗಿರಿಯ ರಂಗಪ್ಪ ಸ್ವಾಮಿ, ಬೆಂಡ